ಬೆಂಗಳೂರಿನಲ್ಲಿ ನಾಳೆ ಮೆಟ್ರೋ ರೈಲು ಸೇವೆ ರಾತ್ರಿ 12:30 ವಿಸ್ತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳ ಕೃಷಿ ಕುರಿತು ಹಾಲಪ್ಪ ಭರಮಪ್ಪ ಮೈನಹಳ್ಳಿ ಅವರೊಂದಿಗೆ ಸಂದರ್ಶನ. ಅನಂತರದಲ್ಲಿ ರೈತರಿಗೆ ಸಲಹೆಯನ್ನು ಕೇಳುವಿರಿ. ನಂತರ ರೈತ ಗೀತೆಗಳನ್ನು ಕೇಳುವಿರಿ ವಿವಿಧ ಕಲಾವಿದರ ಧ್ವನಿಯಲ್ಲಿ. ರೈತ ಮಿತ್ರರೇ, ಹಾಗಾದರೆ ಕೇಳೋಣ ಮೆಕ್ಕೆಜೋಳ ಕೃಷಿ ಕುರಿತು ಹಾಲಪ್ಪ ಭರಮಪ್ಪ ಮೈನಹಳ್ಳಿ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬಿಸರಳ್ಳಿ ಗ್ರಾಮದ ರೈತರಾಗಿರ್ತಕ್ಕಂಥ ಹಾಲಪ್ಪ ಭರಮಪ್ಪ ಮೈನಹಳ್ಳಿ ಇವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಳ್ತಿದ್ದಾರೆ. ಅವರನ್ನ ಮಾತನಾಡಿಸೋಣ. ನಮಸ್ಕಾರ ಹಾಲಪ್ಪರೇ. ನಮಸ್ಕಾರ ಸರ್. ನಮಸ್ಕಾರ ಹಾಲಪ್ಪರೇ. ವಯಸ್ಸೆಷ್ಟು ನಿಮಗೆ? ನಮಗೆ ಈಗ 54 ವರ್ಷ ಸರ್. 54 ವರ್ಷ ವಯಸ್ಸು. 54 ವರ್ಷ ವಯಸ್ಸು. ಆಹಾ. ಮುಖ್ಯವಾಗಿ ನಿಮ್ಮ ವೃತ್ತಿ ಏನು? ನಮ್ದು ಮುಖ್ಯವಾಗಿ ವೃತ್ತಿ ಒಕ್ಕಲತನ ಸರ. ನಮ್ಮ ತಂದೆಯವರು ಒಕ್ಕಲತನ ಮಾಡ್ತಿದ್ರೆ ನಾವು ಅದೇ ಒಕ್ಕಲತನ ಮಾಡ್ಕೊಂಡ್ರಿ. ಮೂಲತಃ ಕೃಷಿಕ ಕುಟುಂಬ? ಕೃಷಿಕ ಕುಟುಂಬದವರು ಮೂಲತಃ ನಾವು. ಆಹಾ. ಏನಾದರೂ ಸರ್ಕಾರಿ ನೌಕರಿ ಅಥವಾ ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ? ಯಾವುದೇ ನೌಕರಿ ಮಾಡಿಲ್ರಿ ನಾವು. ಅಂದ್ರೆ ನಿಮ್ಮ ಕುಟುಂಬದ ನಿರ್ವಹಣೆಗೆ ಕೃಷಿಯ ಆಧಾರ? ಕೃಷಿ ಆಧಾರ ನಮ್ಗೆ. ಕೃಷಿಯಿಂದಲೇ ನಿಮ್ಮ ಜೀವನ ನಡೆದಿದೆ ನಡ್ಕೊಂತ ಬಂದಿದೆ ಈಗಲೂ ಹಾಗೆ? ಹೌದು ಸರ್. ಹೌದಾ? ಸರಿ, ಹಾಗಾದ್ರೆ ನಿಮ್ಮ ಕೃಷಿ ಭೂಮಿ ಎಷ್ಟಿದೆ? ನಂದು ಈಗ 11 ಎಕರೆ ಜಮೀನಿದೆ ಸರ್. ಒಂದು 6 ಎಕರೆ ಕೆಂಪು ಭೂಮಿ, ಒಂದು 5 ಎಕರೆ ಇದು ಕಪ್ಪು ಭೂಮಿ ಐತಿ. ಎರೆ ಭೂಮಿ ಡ್ರೈ ಲ್ಯಾಂಡ್. ಎರೆ ಭೂಮಿ ಅಂದ್ರೆ ದೊರೆ ಭೂಮಿ ಅಂದ್ರೆ? ಹೌದಾ. ಎರೆ ದೊರೆ ಅನ್ನೋದು ಭೂಮಿ ಇರೋದು. ಎರೆ ದೊರೆ ಅಂದ್ರೆ ಅಷ್ಟು ಸತು ಇರ್ತದ ಭೂಮಿ? ಸತು ಅಂದ್ರೆ ಏನ್ರಿ, ಅದು ಹೆಚ್ಚು ಖರ್ಚು ಇರಲ್ಲ, ಅದು ಫಲವತ್ತತೆ ಭೂಮಿ ಇರ್ತದೆ, ಖರ್ಚು ಕಡಿಮೆ ಅದ. ಓಹೋ. ಈ ಮಸಾರಿ ಒಳಗೆ ಅಂತಂದ್ರೆ ಅದು ತೇವಾಂಶ ಇರ್ತದೆ. ಕಪ್ಪು ಭೂಮಿ ಒಳಗೆ ಒಂದು ಮಳೆ ಆತಂದ್ರೆ ತೇವಾಂಶ ಜಾಸ್ತಿ ಇರ್ತದೆ. ತಿಂಗಳ 2 ತಿಂಗಳ ಮಳೆ ಹೋದ್ರೆ ತಡ್ಕಂತೈತೆ ಅದು ಭೂಮಿ. ಈ ಕೆಂಪು ಭೂಮಿ ಹಂಗಲ್ಲದ, ವಾರಕಾಲಂ ನೀರು ಬೇಕಾಗತ್ತೆ, ತೇವಾಂಶ ಜಾಸ್ತಿ ಬೇಕದಕ್ಕೆ. ಓಹೋ. ಹಿಂಗಾಗಿ ಅದು ಕಪ್ಪು ಭೂಮಿ ಹಿಂಗಾರಿ ಮಾಡ್ತಾರೆ ಜಾಸ್ತಿ ನಾವು. ಓ, ಅಂದ್ರೆ ಎರೆ ಭೂಮಿ ಉಳ್ಳವ್ರಿಗೆ ಖರ್ಚು ಕಡಿಮೆ, ಭೂಮಿಯ ಫಲವತ್ತತೆ ಚೆನ್ನಾಗಿರುತ್ತೆ, ತೇವಾಂಶನೇ ಜಾಸ್ತಿ ಇರ್ತದೆ, ತಂಪು ಜಾಸ್ತಿ ಇರ್ತದೆ. ಹಂಗಾಗಿ ಎರೆ ದೊರೆ ಅಂತಾರೆ ಅದರ ಉದ್ದೇಶ. ಎರೆ ಭೂಮಿ ಇರೋರು ದೊರೆ ಅಂತಾರೆ. ಎರೆ ದೊರೆ ಅಂತ ಯಾಕಂತಂದ್ರೆ ಈ ಕಡೆ ಹಣ್ಣಿಗೆರಿ ಆ ಕಡೆ ಹೋದ್ರ ಎರೆಗ ಬದುಕ್ತಾರಲ್ರಿ ಅವ್ರು. ಹೌದೌದು. ಈ ಮಸಾರೆ ಅಂತಿಲ್ಲ ಅವ್ರ ಕಡೆಗೆ. ನಮ್ಮಲ್ಲಿ ಬಟ್ 75% ಎರೆ ಐತಿ, 25% ಮಸಾರೆ ನಮ್ಗೆ. ಹಾಗೆ. ಹಾಗಾದ್ರೆ ಈಗ ಎರೆ ಭೂಮಿಯಲ್ಲಿ ಏನೇನ್ ಬೆಳೀತಾ ಇದ್ರಿ? ಅಂದ್ರೆ ನಿಮ್ ತಂದೆಯವ್ರ ಕಾಲದಲ್ಲಿ ಏನೇನ್ ಇತ್ತು ಹೇಳ್ರಿ? ನಮ್ ತಂದೆಯವ್ರ ಕಾಲಕ್ಕ ಇದು ಕುಸುಬಿ, ಅಗಸಿ, ಏನ್ರಿ ಔಡ್ಲ, ಎಳ್ಳು ಇಂಥವೆಲ್ಲ ಬೆಳಿತಿದ್ರಿ. ಬಿಳಿಜೋಳ, ಹತ್ತಿ ಅವನ್ನ ಬೆಳಿತಿದ್ವಿ. ಈಗ ಏನಾಗೈತೆ ಅಂತ ನಮ್ಮ ಕಾಲಕ್ಕ ಬಿಳಿಜೋಳ ಉಳ್ಳಾಗಡ್ಡೆ ಮಾಡೀವಿ. ಇತ್ತಿತ್ತಲಾಗೆಲ್ಲ ಮೆಕ್ಕೆಜೋಳ ಹಾಕಕತ್ತಿ ಬಿಡತ್ತೆ ಈಗೆಲ್ಲ. ನಿಮ್ಮ ತಂದೆಯವರ ತಲೆಮಾರಿಗೂ ಈಗೂ ತುಂಬ ವ್ಯತ್ಯಾಸ ಆಗೋ ವ್ಯತ್ಯಾಸ ಆಯ್ತು ಈಗ ಬೆಳೆಗಳಲ್ಲಿ ತುಂಬ ವ್ಯತ್ಯಾಸ ಆಗಿದೆ. ಅವಾಗ ಮಿಶ್ರ ತಳಿ ಅಂತ ಮಾಡಿಬಿಡ್ತಿದ್ರು ಅವಾಗ. ಎಲ್ಲದ ಬಂತು, ಮಡಿಕೆ ಆತು, ಮಿಶ್ರ ಬೇಸ ಅಂತ ಮಾಡಿಬಿಡಿದ್ರು. ಮಡಿಕೆ ಆತು, ತೊಗರಿ ಆತು, ಅದ ಮಾಡಿದ್ರು. ಈಗ ಹಂಗೆಲ್ಲ ಒಂದು ಪೀಕ್ ಹಾಕ್ಬಿಟ್ರೆ ಆಗತ್ತೆ. ಮತ್ತೆ ಏನು ನಿಮ್ಗೆ ಏನು ಅನಿಸಿದೆ ಆಗಿನ ಕೃಷಿಗೂ ಈಗ ನೀವು ಮಾಡ್ತಾ ಇರ್ತಕ್ಕಂಥ ಕೃಷಿಗೂ ಏನು ವ್ಯತ್ಯಾಸ ಅನಿಸಿದೆ? ಮಿಶ್ರ ಬೇಸಾಯದಿಂದ ಉಪಯೋಗ ಆಗ್ತಾ ಇತ್ತ ಇದು ಸರ? ಮಿಶ್ರ ಬೇಸಾಯದಿಂದ ಉಪಯೋಗ ಆಕತ್ ನಮ್ಗೆ ಜಾಸ್ತಿ ಇದು ಬರ್ತದೆ ಇಳುವರಿ. ಆದ್ರೆ ಮಾರ್ಕೆಟ್ ಇದ್ದಿಲ್ಲ ಅವಾಗ, ಸುಮ್ಮನೆ ನಾವೇ ಬೆಳಿತಿದ್ವಿ, ನಾವು ಊಟ ಮಾಡ್ತಿದ್ವಿ, ಆ ಒಂದು ಮಟ್ಟಕ್ಕಿತ್ತದ. ಈಗ ಏನಾಗೈತೆ ಅಂತಂದ್ರೆ ಬೆಳಿತೀವಿ, ಮಾರ್ಕೆಟ್ ಜಾಸ್ತಿ ಐತೆ, ಆದ್ರೆ ಇಳುವರಿ ಕಡಿಮೆ. ಈಗ ಅವಾಗ ಇಳುವರಿ ಜಾಸ್ತಿ, ಅವಾಗ ಈಗ ಇಳುವರಿ ಕಡಿಮೆ ಆಗೈತೆ ರೀ. ಅಂದ್ರೆ ಆಗ ರೈತರು ಮನೆಗೆ ಏನ್ ಬೇಕೋ ಅದನ್ನ ಮುಖ್ಯವಾಗಿ ಬೆಳಿತಾ ಇದ್ರು, ಬೆಳಿತಿದ್ವಿ ನಾವು. ಈಗ ಮಾರ್ಕೆಟ್ಗೆ ಏನ್ ಬೇಕೋ ಅದನ್ನ ಬೆಳಿತಾ ಇದ್ರು, ಬೆಳಿತಿದ್ವಿ ನಮ್ಗೆ ಹಿಂಗೈತೆ. ಓಹೋ ಸರಿ, ಹಾಗಾದ್ರೆ ಈಗ ಎರೆ ಭೂಮಿಯಲ್ಲಿ ನೀವು ಮುಖ್ಯವಾಗಿ ಮೆಕ್ಕೆಜೋಳನ ಹಾಕ್ತೀರಾ ಈಗ? ಅಲ್ಲ, ಈಗ ಮೆಕ್ಕೆಜೋಳ ಹೆಚ್ಚಾಗಿ ಆಲ್ಮೋಸ್ಟ್ ಒಂದು ಚೇಂಜ್ ಮಾಡ್ತಿರ್ತೀವಿ. ಈ ಸಲ ಮೆಕ್ಕೆಜೋಳ ಆಗಿದ್ದು, ನೆಕ್ಸ್ಟ್ ಬಿಳಿಜೋಳ, ಉಳ್ಳಾಗಡ್ಡೆ. ಭೂಮಿ ಚೇಂಜ್ ಮಾಡ್ಕೊಂತ ಹೋದಾಗೆಲ್ಲ ನಮ್ಗೆ ಇದಾಗುತ್ತೆ ಅದು. ಜೋಳ ಏನು ನಿಮ್ಮ ಮನೆ ಪೂರ್ತಿಗಾಗಿ ಬೆಳಿತೀರಾ? ಅಲ್ಲ, ಮನೆ ಪೂರ್ತಿ ಹೆಚ್ಚಾದ ಮಾರ್ಕೆಟ್ ಹೋಯ್ತಿರ ಮಾರ್ಕೆಟ್ಗೆ ಈಗ ನಮ್ಗೆ ನಮ್ಮ ಕುಟುಂಬ 4 ಜನ ಇದೀವಿ ಈಗ. ನಮ್ಗೆ 4 ಪ್ಯಾಕೆಟ್ ಜೋಳ ಅಂತಂದ್ರೆ ಒಂದು ಏರಿ ಹೋಗ್ಬಿಡ್ತೀವಿ. ಈಗ ಇವೊಂದು ಅನ್ನ ಒಂದು ಬಂದೈತಲ್ಲ, ಅದರಿಂದ ಒಂದು 50 ಪ್ಯಾಕೆಟ್ ಜೋಳ ಅಂತಂದ್ರೆ ಇನ್ನು ಉಳಿಗಿದ ಮಾರ್ಕೆಟ್ಗೆ ಹೋದ್ಬಿಡ್ತೀವಿ. ಹಿಂಗೈತೆ. ಎಷ್ಟು ಎಕರೆ ಬೆಳಿತೀರಿ ಜೋಳ ಬೆಳೆದ್ರೆ ನೀವೆಲ್ಲ? ನಾವು ಈಗ ನೋಡ್ರಿ ಮೆಕ್ಕೆಜೋಳ ಎರಿ ಹಾಕಿದ್ದು ಈಗ ಬಿಳಿಜೋಳ ಬಿಳಿಜೋಳ ಅಂದ್ರೆ 4 ಎಕರೆ ಹಾಕಿದ್ವಿ ಅಂತಂದ್ರೆ ಒಂದು 40 ಪ್ಯಾಕೆಟ್ ಅದು ಅಂತೇಳ್ರಿ. ಎಕರೆಗೆ 40 ಪ್ಯಾಕೆಟ್, 30, 25 ಹೆಂಗೆ ನಾವು ಭೂಮಿ ಹದ ಮಾಡಿದ್ ಮಾಡೋದು ಅದ್ರ ಪ್ರಕಾರ ಇದಾಗುತ್ತೆ. ಜೋಳ ಬೆಳೆಯೋಕೆ ಖರ್ಚು ಜಾಸ್ತಿನಾ, ಮೆಕ್ಕೆಜೋಳಕ್ಕೆ ಖರ್ಚು ಜಾಸ್ತಿನಾ? ಈಗ ಜೋಳ ಬೆಳೆಯೋಕೆ ಖರ್ಚು ಜಾಸ್ತಿನ ಕಡಿಮೆ ರೀ, ಆದ್ರೆ ನಮ್ಮ ತಕ್ಕ ಮರದ ಖರ್ಚು ಜಾಸ್ತಿ ಐತಿ ಸರ್. ಅದು ಹಿಂಗೆ ಅದು ಹೆಂಗಂತಂದ್ರೆ ಜೋಳ ಕೀಳ್ಬೇಕು, ಮತ್ತೆ ಕಟ್ಟಬೇಕು, ಮತ್ತೆ ತೆನೆ ಕೊಯ್ಬೇಕು, ಮತ್ತೆ ಒತ್ತಡಕ್ಕೆ ರಾಶಿ ತಂದು ಹಾಕ್ಬೇಕು, ಮೇವು ಒತ್ತಡಕ್ಕೆ ಹಾಕ್ಬೇಕು. ಇದು ಮೆಕ್ಕೆಜೋಳ ಹಂಗಲ್ರಿ, ಒಮ್ಮೆ ಹಾಕಿದ್ವಿ ಅಂದ್ರೆ ತೆನೆ ಮುರ್ಕೊಂಡು ಅನ್ನ ಎತ್ಕೊಂಡ್ ಬಂದ್ಬಿಡ್ತು. ಅಷ್ಟೇ ಕೆಲಸ ಅದು. ಅಲ್ಲಿ ನಮ್ಮ ಮೆಕ್ಕೆಜೋಳ ಸೊಪ್ಪೆ ಬೇಡ ನಮ್ಗೆ, ಅದು ಅಲ್ಲಿ ಬಿಟ್ಟು ಬಂದ್ಬಿಡ್ತು. ಅದನ್ನು ಅದನ್ನು ರೂಟ್ ಹೊಡೆದಾಗ ಗೊಬ್ಬರ ಮಾಡೋಕೆ ಆಸ್ಪದ ಆಗುತ್ತೆ ನಮ್ಗೆ. ಅದು ಈ ಬಿಳಿಜೋಳ ಸೊಪ್ಪೆ ಹಂಗೆ ಅನ್ನಗಲ್ಲ, ದನಗಳು ತಿಂತಾವ ಅಂತೇಳಿ ನಾವು ಏನು ಮಾಡ್ತೀವಿ ಅಂತಂದ್ರೆ 4 ರೂಪಾಯಿ ಎಲ್ಲ ಕಾಳು ಒತ್ತಡಕ್ಕೆ ಹಾಕ್ಬೇಕಾಗುತ್ತೆ, ಹಾಕೊಂಡ್ಬರ್ಬೇಕು, ಹಾಕೊಂಡ್ಬರ್ಬೇಕು. ಹಿಂಗೆ ಲೇಬರ್ ಪೇಮೆಂಟ್ ಜಾಸ್ತಿ ಆಗಿಬಿಟ್ಟವು. ಲೇಬರ್ ಪೇಮೆಂಟಿನ ಸಲುವಾಗಿ ಈಗ ಸಮಸ್ಯೆ. ಈಗ ಈ ಉದಾಹರಣೆ ನಮಗೆ 6 ತಾಸು ಕರೆಂಟ್ ಕೊಟ್ರಂದ್ರೆ 600 ರೂಪಾಯಿ ಕೊಡೋಕ್ಕಾವ ನೀರಸ ಅವಾಗ. ಆ ಮಟ್ಟಕ್ಕೆ ಐತಿ. ಅಂದ್ರೆ ಈಗ ನಿಮ್ಮ ಕುಟುಂಬದಲ್ಲಿ ಕೃಷಿ ಕೆಲಸ ಮಾಡೋರು ಯಾರ್ಯಾರು? ಈಗ ನೀರು ಕಟ್ಟೋದಾಗಿರ್ಬೋದು, ಬಿತ್ತನೆ ವಿಷಯರಾಗಿರ್ಬೋದು, ಯಾರ್ಯಾರು ಮಾಡ್ತೀರಿ? ನಾವು ನಮ್ಮ ಕುಟುಂಬದವರು, ನಮ್ಮ ಮನೆ ಹೆಣ್ಮಕ್ಳು. ನಿಮ್ಮ ಮನೆಯವರು ಹೆಣ್ಮಕ್ಳು ಅಷ್ಟು ಮಾಡ್ತಾರೆ? ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಅಂತ ಓದೆಲ್ಲ ಹುಷಾರವ್ರು. ಈಗ ಒಬ್ಬತ್ತ BSc BEd ಮುಗಿತಿ, ಇಲ್ಲೇ ಪ್ರೈವೇಟ್ ಸ್ಕೂಲಿಗೆ ಹೊಂಟಾನ್ರಿ. ಅದನ್ನು ಮೊನ್ನೆ TET ಒಂದು ಪಾಸ್ ಆಗೈತ್ರಿ. ಇದ್ LLB ಧಾರವಾಡದ ಕಂಬಳಿ ಕಾಲೇಜ್ನ ಗೋಲ್ಡ್ ಮೆಡಲ್ ಅಂತ ಇಲ್ಲಿ ಪ್ರಾಕ್ಟೀಸ್ಗೆ ಇದು ಕೊಪ್ಪಳ್ಕೊಂಡ್ರಿ. ಮುಂದೆ ಅವ್ರ ಲೈಫ್ ನೋಡ್ತಾರೆ. ಆದ್ರೆ ನಾವು ಇಲ್ಲೇ ನಮ್ಮ ಇದೈತೆ, ನಮ್ಮ ಅವ್ರ ತಯಾರ ಏನಂತಾರೆ, ಸ್ವಲ್ಪ ಹೊಲಕ್ಕೆ ಹೋಗ್ಯಾರ ಬರ್ರಪ್ಪ, ಕಡೆ ಭೂಮಿ ಅನ್ನೋದಾರ ಅಲ್ಲಿ ಒಂದಿರಲ್ಲ ಅನ್ನೋ ಉದ್ದೇಶ ಅವ್ರ ತಯಾರದ ಒಂದು ಅಭಿಪ್ರಾಯ. ಈಗ ಮಕ್ಕಳಿಗೆ ಕೃಷಿ ಕೆಲಸಗಳನ್ನ ಅಭ್ಯಾಸ ಮಾಡಿಸ್ತಾ ಇದ್ದೀರಾ? ಇಲ್ಲ ಇಲ್ಲ ಮಾಡ್ತಾರೆ ಅವ್ರ. ಅವ್ರು ಏನಂತ ಅಂತಂದ್ರೆ, ಈಗ ಉದಾಹರಣೆ ಒಂದು ತೆಂಗ್ ಗಿಡ ಚೀರು ಸುತ್ತಾರದು, ಈಗೇನು ಬ್ಯಾಸಿ ಟೈಮ್ ಅಲ್ಲಪ್ಪ, ಹೋಗಿ ಅಲ್ಲಿ ಒಂದು ಗಿಡರ ಕೆತ್ತಿ ಬರ್ರಿ. ಈಗ 50 ತೆಂಗ್ ಗಿಡ ಹಚ್ಚಿವಿ, ದಿನ 2 ತೆಂಗ್ ಗಿಡ ಹಚ್ಚಿಬಿಟ್ರೆ 25 ಮುಗಿತೈತಿ. ಆಗ ಹೆಚ್ಚಿನಪ್ಪ ಅಂತಂದ್ರೆ ಅಲ್ಲಿ ಖರ್ಚು ಬರ್ತದೆ. ಆ ಒಂದು ಇದಿರುತ್ತೆ ನಿಮ್ಗೆ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ವ್ಯಾಯಾಮ ಅದಾಗತ್ತೆ ನಿಮ್ಗೆ, ನಿಮ್ಗೆ ಅದರಲ್ಲಿ ಇದಿರುತ್ತಂತೆ. ಹಿಂಗಾಗಿ ನಮ್ಮ ಮಕ್ಕಳು ಹೋಗ್ರಿ ಬೆಳಗ್ಗೆ 6 ಗಂಟೆ ಏನಿರ್ತಾನೆ, ಒಬ್ಬತ್ತು ಅಲ್ಲೇ ಮನೆ ಒಳಗೆ ಟ್ಯೂಷನ್ ಹೇಳ್ತಾನೆ ರೀ. ಆ ಟ್ಯೂಷನ್ ಮುಗಿಸ್ಕೊಂಡು ಆತ ಹೋಗಿ ಬರ್ತಾನೆ. ಆಮೇಲೆ 9 ಗಂಟೆ ಜಳಕ ಮಾಡ್ತಾನೆ, ಆತ ಹೈಸ್ಕೂಲ್ ಹೋಗ್ತಾನೆ, ಆತ ಕೋರ್ಟ್ಗೆ ಹೋಗ್ಬಿಡ್ತಾನೆ, ತಮ್ಮ ತಮ್ಮ ಟೂ ಹೋಗ್ಬಿಡೋದು. ಇನ್ನು ನೋಡಿದ್ದು ನಿಮ್ಮ ಮೇಲೆ, ನಮ್ಮ ಮೇಲೆ ಏನು ಮೇಲೆ ಏನಿದ್ರೆ ನಾವು ಇದೈತೆ. ನೀವಿಬ್ರು ಹೊಲದಲ್ಲಿ, ನಾವು ಒಬ್ಬರು ಗಂಡ ಇಟ್ಟು ಹೊಲದಾಗ ನಮ್ದು ಏನಿರ್ತದೆ? ಏನೇನು ಕೆಲಸ ಮಾಡ್ತೀರಿ ನೀವಿಬ್ರು ಹೋದ್ರೆ? ಈಗೇನ್ರ ನಾವು ಈಗ ತೆಂಗ್ ಗಿಡ ಹಚ್ಚಿಸಿದ್ರೆ, ಈ ಬ್ಯಾಸಿಗೆ ಅಂತ ಏನಿಲ್ಲ, ಮೆಕ್ಕೆಜೋಳ ಎಲ್ಲ ಮುರಿದು ಎಲ್ಲ ಏನು ಮಾಡಿ ಹೊಲ ನೇಗಿಲು ಹೊಡೆದಾಕ್ಬಿಟ್ಟು ಮೊನ್ನೆ 1 ½ ಎಕರೆ ಟೊಮಾಟೆ ಹೆಚ್ಚಿವಿ. ಅವರು ನಮ್ಮ ಮನೆಗೆ ಹೆಣ್ಮಕ್ಳು ಯಾಕಂತಂದ್ರೆ, ಅವರು ಅಲ್ಲಿ ಆ ಕಡೆ ಕಾಯಿಪಲ್ಲೆ ಮರ ಜಾಸ್ತಿ ರೀ ಅವ್ರ ತೋಟದಾಗ. ಅವ್ರದ್ದು 1 ಎಕರೆ ಜಮೀನು ಐತೆ ನಮ್ಮ ಹೆಣ್ಮಕ್ಳು. ಯಾವ ಊರವ್ರದ್ದು? ಬೂದುಂಪ ಕ್ರಾಸ್. ಅವರು ಬದನೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ ಇಂಥ ಕಾಯಿಪಲ್ಲೆ ಬೆಳಿತಾರೆ. ಅವ್ರು ಬದಲಿದ್ದು ಏನು ಬೆಳೆಗಲ್ಲ ಅವರು. ಅದು ಲಾಭದಾಯಕ, ಲಾಭದಾಯಕ. ಅವ್ರು ಅಂದ್ರೆ ಅಲ್ಲಿ ಸರ್ಕಲ್ ಆಗುತ್ತೆ, ಆ ಕಡೆ ಗಂಗಾವತಿಗರ ಹೋಗ್ತಾರೆ ಅವರು, ಈ ಕಡೆ ಕೊಪ್ಪಳಕರ ಹೋಗ್ತಾರೆ, ಈ ಕಡೆ ಹೊಸಪೇಟೆ ಹೋಗ್ರೆ, ಈ ಕಡೆ ಕುಸ್ತಿ ಹೋಗ್ತಾರೆ. ಹಂಗಿದೆ ಅವ್ರಿಗೆ ಇರೋದ ಕ್ರಾಸ್ನಾಗ ಜಮೀನು ಐತೆ ಅವ್ರದ್ದು. ಹಂಗಾದಾಗ ಅವ್ರು ಲಾಭ ಹೋಗುತ್ತೆ. ನಮ್ಗೆ ಏನಾಗಿದೆ ಅಂತಂದ್ರೆ, ನಾವು ಕೊಪ್ಪಳಕ್ಕೆ ಹೋಗಿ ಮತ್ತೆ ಯಾವ ಕಡೆ ಹೋಗಿ ನೋಡ್ಬೇಕು ಹಂಗಾಗುತ್ತೆ. ಅದ ಉದ್ದೇಶ ಹಿಂಗೈತೆ. ಈಗ ಅವರು ಇಲ್ಲಿ ಅಂದ್ರೆ ನಿಮ್ಮ ಮಡದಿ ಅವರು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ತರಕಾರಿ ಬೆಳೆಗಳನ್ನ ಬೆಳೆಯೋದಕ್ಕೆ ಶುರು ಮಾಡ್ಕೊಂಡ್ರೆ ಏನ್ ಮಾಡ್ಕೊಂತಾರೆ ಅವರು? ನಾವು ಕೈ ಕೊಟ್ರೆ ಬೆಳೆತಿರ್ತಾರೆ ಅವ್ರು. ನೀವು ಪ್ರಯತ್ನ ಮಾಡಿದ್ರ? ಮಾಡಿವ್ರ ನಮ್ಮ. ಈಗ ಟಮಾಟೆ ಬೆಳಿತಿದ್ರಿ? ಟಮಾಟೆ ಹಚ್ಚಿದ್ವಿ ಒಮ್ಮೆ, ಈ ಸೀಸನ್ ಬಂತು, ಸಾಕಷ್ಟು ಬೆಳೆದು 2 ರೂಪಾಯಿ KG. ನಾವ್ ಏನ್ ಮಾಡ್ಬೇಕು ಅವಾಗ? ಅದಕ್ಕೆ ಬ್ಯಾಡ ಅಂತ ಬಿಡು. ಮತ್ತೆ ಈಗ ಏನು ಮಾಡಿವಿ ಅಂದ್ರೆ ಈಗ ಟೊಮೆಟೊ ಹಚ್ಚಿವಿ, ಅವಾಗ ಹಿಂದೆ ಕಚ್ಚಿದಾಗ ಈಗ ಬರ್ತಿತ್ತು, ಆದ್ರೆ ಈಗ ಹಚ್ಚಿ ನೋಡೋಣ ಅಂತ ನೋಡಕತ್ತೀವಿ, ನೋಡೋಣ ಅದು ಏನಾರ ಯಾಕಲ್ಲ ಅಂತಂದು. ಮುಂದೆ ಏನಾಗಿದೆ ತಿಂಗಳಿಗೆ ರೇಟ್ ಬರ್ತಾರೆ ನೋಡಿ. ಈಗ ಮಾರ್ಕೆಟಲ್ಲಿ ಟೊಮೆಟೊ ಬೆಲೆ ಕಡಿಮೆ ಇದೆ, ಕಡಿಮೆ ಐತಿ. ಮುಂದೆ ನಿಮ್ಮ ಬೆಳೆ ಬಂದಾಗ ಬರ್ಬೋದು ಅಂತ ಬರ್ಬೋದಂತ ನಾವು ಇದನ್ನ ನೋಡಿ ತಿಂಗಳ ಎರಡು ತಿಂಗಳ ಮದುವೆ ಜಾಸ್ತಿ ಆಯ್ತು. ಹೌದೌದು, ಆ ಟೈಮ್ನಾಗ ಬೇಕಾಗುತ್ತಲ್ಲ. ಆ ಉದ್ದೇಶಕ್ಕೆ ಅವ್ರದ್ದೊಂದು ಇದು ಈಗ ನಿಮ್ಮ ಮನೆಯವರು ಇದನ್ನ ಡಿಸೈಡ್ ಮಾಡೋ ಡಿಸೈಡ್ ಮಾಡಿದ್ರಲ್ಲ, ಹಿಂಗೆ ಈಗ ಹಚ್ಚಿದ್ರೆ ಮುಂದೆ ಬೆಲೆ ಬರ್ತದೆ ಅಂತಕ್ಕಂಥದ್ದು ಅದ ಉದ್ದೇಶ. ಹಾಗಾದ್ರೆ ಕೃಷಿಯಲ್ಲಿ ಹೆಣ್ಮಕ್ಳ ಪಾತ್ರ ಭಾಳ ಮುಖ್ಯ ಇದೆ ಅಂತ. ಈ ಕೃಷಿ ಸಂಬಂಧಪಟ್ಟಂಗೆ ನಮ್ಮ ಮನೆಯವ್ರದ ಜಾಸ್ತಿ ಹೊಲವು. ಈಗ ನೀವೇನು ಹೇಳಿದ್ರಿ ಮಿಶ್ರ ಬೇಸಾಯದ ಬಗ್ಗೆ ಏನೋ ಹೇಳ್ತಾ ಇದ್ರಿ. ಮಿಶ್ರ ಬೇಸಾಯ ಅಂದ್ರೆ ಏನು? ಮಿಶ್ರ ಬೇಸಾಯ ಅಂತಂದ್ರೆ ಈಗ ಅದನ್ನು ನೀವು ಮಾಡ್ತಾ ಇದ್ರಾ? ಮೊದ್ಲಿಲ್ಲ, ಮೊದ್ಲು ಮಾಡಿರಿ, ನಮ್ಮ ತಾಯಾರ ಇದ್ದ ಕಾಲಕ್ಕೆ ಮಾಡಿರಿ, ಈಗ ಬಿಟ್ರಿ. ಈಗ ಏನೇನಿತ್ತು ಮಿಶ್ರ ಬೇಸಾಯದಲ್ಲಿ ಅವಾಗೆಲ್ಲ? ಈಗ ತೊಗರಿ ಹಾಕಿದ್ವಿ ಅಂತ ಹೇಳಿ ನೋಡ್ರಿ, ಹೆಸರು, ಮಡಿಕೆ, ಅಲಸಂದಿ, ಗುರಳ್ಳು, ಔಡ್ಲ, ನವಣಿ, ಇವನ್ನೆಲ್ಲ ಕಲ್ತ ಎಲ್ಲ ಇದು ಬರ್ತಿದ್ರು. ಹೌದಾ? ಅವಾಗೆಲ್ಲ ಮನೆ ನಾವು ಇಟ್ಕೊಂಡು ತಿಂದಿದ್ರಿ ಅವನ್ನೆಲ್ಲ. ಈಗ ಒಂದು 10-15 ವರ್ಷ ಆತು. ಈಗ ಸರ್ ನಾವು ಮಿಶ್ರ ಬೇಸಾಯ ಮಾಡಿ 10-15 ವರ್ಷ ಆಯ್ತು ಬಿಟ್ಟು. ಈಗ ಮೊದಲು ಆ ಮಿಶ್ರ ಬೇಸಾಯದೊಳಗೆ ನಾವು ತೊಗರಿ ಹಾಕಿದ್ವಿ ಅಂತಂದ್ರೆ ಅಲಸಂದಿ, ಮಡಿಕೆ, ಏನ್ರಿ ಎಳ್ಳು, ಗುರಾಳು ಈ ಟೈಪ್ ಹಾಕಿದ್ನಂತಂದ್ರೆ ನಮಗೆಲ್ಲ ಟೈಮ್ ಸರಿಗೆ ಹಾರನೂ ಒಂದು ನಮ್ಗೆ ಮನೆಗೆ ಬೇಕಾಗೋ ಎಲ್ಲ ಮನೆಗೆ ಬರ್ಕತಕ್ಕಂಥ ಎಲ್ಲ ನಮ್ಗೆ ಅನುಕೂಲ ಆಗುತ್ತದೆ. ಏನ್ರಿ ಈಗ ಏನಾಗೈತೆ ಅಂತಂದ್ರೆ ಅವನ್ನೆಲ್ಲ ಬಿಟ್ಟು ನಾವು ಮಾರ್ಕೆಟ್ಗೆ ಹೋಗಿ ತರೋದಾಗೈತೆ. ನಮ್ಮ ಭೂಮಿಯಲ್ಲಿ ಬೆಳೆದದ್ದು ನಮ್ಮ ಮಾರ್ಕೆಟ್ನಾಗ ಇನ್ನೊಬ್ಬರು ತರಬೇಕಾಯ್ತು ನಾವು. ಹಿಂಗಾಗಿ ನಮ್ಮದು ಪರಿಸ್ಥಿತಿ ಈ ಥರ ಆಗೈತೆ. ಈಗ ಹೆಂಗೆ ನಿಮಗೆ ಮತ್ತೆ ಈ ಥರದ ಒಂದು ಕೃಷಿಗೆ ಮರಳಬೇಕು ಅಂತ ಅನಿಸ್ತಲ್ವಾ? ಮರಳಬೇಕಂತಂದ್ರೆ ನಮ್ಗೆ ಈಗ ದುಡ್ಡಂದು ಬೇಕಲ್ಲ ನಮ್ಗೆ ಹೆಚ್ಚಕ್ಕೆ. ಈಗ ನಾವು ಏನಾಗಲಿ ಉದಾಹರಣೆಯಾಗಿ ನಮ್ಗೆ ಶರ್ಟು, ಬಟ್ಟೆ, ಸಾಬೂನು, ಹಾರ ಬರೀ ಒಂದು ಸ್ವಲ್ಪ ಬರೇ ಇದನ್ನು ಮಾಡ್ಕೊಂತೀವಿ, ಪಲ್ಯ ಮಾಡ್ಕೊಂತ ಮುಂದೆ ರೊಟ್ಟಿ ಹಾರ ಅಂತ ಬೇಕಲ್ಲ, ಅನ್ನ ಅವೆಲ್ಲ ಬೇಕಾಗುತ್ತಲ್ಲ ನಮ್ಗೆ ಖರ್ಚು. ಈ ಥರ ಖರ್ಚಿಗೆ ಬೇರೆ ಖರ್ಚು, ಬೇರೆ ಖರ್ಚು, ಜಾತ್ರೆ, ಜಾಪುಡಿ, ಈಗೆಲ್ಲ ಮದುವೆ, ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸ, ಅವ್ರಿಗೆಲ್ಲ ಹಣ ಬೇಕಲ್ಲ. ಇವನು ಗುರಾಳ ತಗೊಂಡು ಹೋದ್ರೆ ಯಾರು ಕೇಳ್ತಾರೆ ನಮ್ಮನ್ನ? ಹಳ್ಳಿ ಒಳಗೆ ತಗೊಂಡು ಹೋದ್ರೆ ಗುರಾಳ ತಗೊಂಡು ಮನೆಗೆ ಕುಟ್ಕೊಂತಿನಪ್ಪ ನಾವು ಮಟ್ಟಕ್ಕಂತ ನಮ್ಗೆ. ನಾವು ಬೆಳೆದಿವ್ ಅಂದ್ರೆ ಏಟು ಬೆಳೆತಿರ್ತೀವಿ ಮತ್ತೆ. ಈಗ 2 ಚೀಲ ಅದ 3 ಚೀಲ ಗುರಾಳ, ಅವ್ನು ಏಟಕ್ಕೆ ಕಿಮ್ಮತ್ತಿರ್ತೀವಿ. ಹಿಂಗಾಗಿ ಏನು ಮಾಡಿಬಿಟ್ಟಿವಿ ಅಂತಂದ್ರೆ ನಾವು ಒಂದೇ ಬೆಳೆ, ಈಗ ಮೆಕ್ಕೆಜೋಳ ಹಾಕಿದ್ವಿ ಇಲ್ಲ ಸೂರ್ಯಪಾನ ಹಾಕಿದ್ವಿ ಅಂದ್ರೆ, ಈಗ ಹಿಂದೆ ನಾವು ಹಬ್ಬಗಡ್ಲೆ ಹಾಕ್ತಿದ್ವಿ ಈ ಒಂದು 15 ವರ್ಷದಿಂದ. ಅದ ನಮ್ಮ ಇಲ್ಲಿ 6 ಎಕರೆ ಒಂದು ಇಲ್ಲಿ ಐತೆ ಅಂದ್ರೆ 150 ಚೀಲ ಇದಾಗದ, 150 ಚೀಲ ಹಬ್ಬಗಡ್ಲೆ ಆಗದ. ಅದನ್ನ 2 ವರ್ಷಗಟ್ಲೆ ಅದನ್ನೇ ಮಾಡಿದ್ವಿ ನಾವು. ಆ ಎಣ್ಣೆ ತಿನ್ಬಾರ್ದು ಅಂತಂದು ಹೇಳಿ ಮಾಡ್ತಿದ್ವಿ ಅಂದ್ರೆ ನಾವು ಅದೇ ಎಣ್ಣೆನ ಕುಟ್ಟಿ ನಾವು ಆಹಾರಕ್ಕೆ ಹಾಕ್ಯಂತಿದ್ವಿ ಪಲ್ಯ ತಿನ್ಸು. ಅದನ್ನು ಕುಟ್ಟಿಗೆಂದು ಯಾಕಂದ್ರೆ ಶೇಂಗಾ ಎಣ್ಣೆ ಅಂತ ಪ್ಯೂರ್ ಕೊಡಲ್ಲ ನಮ್ಗೆ, ಅದು ಕೊಡಲ್ಲ. ಹೌದು, ಒಂದು ಕೆ ಜಿಗೆ ಒಂದು ಪ್ಯೂರ್ ಎಣ್ಣೆ ಬರೋಲ್ಲ. ನಮ್ಮದೇ ಅಂತ ಬೆಳೆದದ್ದು ಏನು ಮಾಡಿದ್ವಿ, ಒಂದು 8 ಚೀಲ ನಾವು ಉಳಿಸ್ಕೊಂಡ್ಬಿಡ್ತಿದ್ವಿ. ಅದನ್ನೇ ಒಳಗೆ ಹಾಕಿ ಕುಟ್ಟಿ ಮಿಕ್ಸರ್ ಇದು ಮಾಡಿದ್ವಿ, ಒಳಗೆ ಹಾಕಿ ನಮ್ಮ ತಯಾರಿ ಮಾಡಿದ್ರೆ ಕುಟ್ಟಿ ಬದ್ನಿಕಾಯಿ ಎಣ್ಣೆ ಅಂತ ಮಾಡ್ತಿದ್ರಲ್ಲ, ಅದನ್ನು ಮಾಡ್ಕೊಂತಿದ್ವಿ ನಾವು. ಈಗೇನಾಗೈತೆ ಅಂದ್ರೆ ಅದು ಬಿತ್ತೋದು ಜಾಸ್ತಿ ಆಗುತ್ತೆ, ಅದನ್ನ ತಕ್ಕನ ಜಾಸ್ತಿ ಖರ್ಚಾಗ್ಬಿಡುತ್ತೆ. ಹಿಂಗಾಗಿ ಏನು ಮಾಡಿಬಿಟ್ಟು ಅಂದ್ರೆ ಸರಳ ರೀತಿ ಪದ್ಧತಿ ಆಗಿಬಿಡುತ್ತೆ ನಮ್ಗೆ. ಸರಳ ಏನಪ್ಪ ಅಂದ್ರೆ 2 ತಿಂಗಳ ನಮ್ಮ ಪೀಕ್ ಬಂದಿರ್ಬೇಕು ನಮ್ಗೆ ಇವತ್ತಿನ ಕಾಲದಾಗ. ಈ ಉದಾಹರಣೆ ನಾವು ಚಳಿ ಊರಿದೀವಿ ಅಂದ್ರೆ 40 ದಿನದ ನಮ್ಗೆ ರೊಕ್ಕ ಬರ್ತೈತೆ. ಈ ಟೊಮೆಟೊ ಹಾಕಿ 1.5 ತಿಂಗಳ ದುಡ್ಡು ಬರುತ್ತೆ ನಮ್ಗೆ. ಅದು ಇದು 6 ತಿಂಗಳ ಇಡ್ಲೆ ಕಾಯ್ಬೇಕು ನಮ್ಗೆ. ಯಾವುದು ಈ ಹೆಸರು, ತೊಗಡಿ, ಮಿಶ್ರ ಬೇಸದ 6 ತಿಂಗಳ ಮಟ್ಟ ಕಾಯ್ಬೇಕು. 6 ತಿಂಗಳ ಮಟ್ಟ ನಮ್ಮ ಪರಿಸ್. ಹಿಂಗಾಗಿ ಏನಾಗಿದೆ ಅಂದ್ರೆ ಈಗ ಮೆಕ್ಕೆಜೋಳ 4 ತಿಂಗಳ ಬಂದ್ಬಿಡುತ್ತೆ. ಮೆಕ್ಕೆಜೋಳ ಹಾಕಿದ್ವಿ ಅಂದ್ರೆ ದಡ ದಡ ಮುರಿಯೋದೈತಿ, ಮತ್ತೆ ಮಿಷನ್ ಎಷ್ಟು ಮುಗಿತು, ಎಷ್ಟು ಕೆಲಸ ಮುಗಿತು. ಆ ಶೇಂಗಾ ಇದ್ದಾಗ ಏನು ಮಾಡ್ತೀವಿ ಅಂತಂದ್ರೆ ಅದನ್ನ ಬಳ್ಳಿ ಯಾರಿಗಾರ ಮಾರಿಬಿಡ್ತಿದ್ವಿ ಒಟ್ಟು. ಅದು ವರ್ಷಗಟ್ಟಲೆ ಆರಾಮ ಇರ್ತೀವಿ. ಈಗ ನೀರಾವರಿ ಮಾಡಂತೂ ತೊಂದರೆ ಗಿಡಾಗ್ಬಿಟ್ಟಲ್ಲ ರೈತರು. ಈಗ ಕೃಷಿ ಮಾಡೋದಕ್ಕೆ ವೆಚ್ಚಕ್ಕೆ ದುಡ್ಡು ಬೇಕೇ ಬೇಕು, ಬೇಕು ಆರಂಭದಿಂದ. ಈ ದುಡ್ಡನ್ನು ಹೆಂಗೆ ಹೊಂದಿಸ್ತೀವ್ರಿ ನೀವು? ಸಾಲ ಮಾಡ್ತಿದ್ವಿ. ಈಗ ಗುಂಪು ಅಂತದವು, ಮಹಿಳಾ ಗುಂಪು ಅದಾವು, ಆ ಗುಂಪಿನ ಸಾಲ ತಗೊಂತಿದ್ವಿ, ಮತ್ತು ಅದು ಬರ್ತತ್ತು, ಮತ್ತು ಅದು ಕಟ್ಟಿದ್ವಿ. ಇನ್ನು ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ಸಾಲದಾಗ ಇದೀವಿ ನಾವು, ಇಲ್ಲಿ ಇಲ್ಲಿವಾಗ ಸಾಲದಾಗ ಇದೀವಿ. ಮಕ್ಕಳಿಗೆ ಹೇಳ್ತೀವಿ, ನೋಡಪ್ಪ ನಿಮ್ಗೆ ವಿದ್ಯೆ ಕಲಿಸೋಕ್ಕಂತೂ ನಾವು ಸಾಲ ಮಾಡೀವಿ, ಅದು ಹರಿಯೋದ ಬಿಡ ನಿಮ್ಮದು ಭೂಮಿ ಐತಿ, ನಾಳೆ ನೀವು ಸಾಲ ಹರಿಲಿಲ್ಲ ಅಂದರೆ ಆ ಭೂಮಿ ಆಡೋಗ್ಬಿಟ್ಟು ನಾವು ಸಾಲ ತೀರಿಸ್ಬೇಕಾಗತ್ತೆ. ಅವ್ರಿಗೆ ಒಂದು ಜವಾಬ್ದಾರಿ ಬೇಕಲ್ರಿ. ಈಗ ನಾವು ಒಂದು ಜವಾಬ್ದಾರಿಯಿಂದ ಮದುವೆ ಮಾಡ್ಕೊಂಡು ಅವ್ರಿಗೆ ಒಂದು ನಾಳೆ ಒಂದು ಮದುವೆ ಮಾಡಿದೆ, ಅವ್ರ ಜವಾಬ್ದಾರಿ ಬೇಕಾ? ಸಾಲ ಅಂತೂ ತೀರಿಸ್ಬೇಕಲ್ಲ ಅವ್ರು. ಅವ್ರು ಯಾವ ರೀತಿ ತೀರಿಸ್ತಾರ ನಿಮಗೆ ಬಿಟ್ಟದ್ದು. ಅದು ಅಂದಾಗ ಅವ್ರಿಗೆ ಒಂದು ಸ್ವಲ್ಪ ಸಾಲದ್ದಾತು, ಈ ಭೂಮಿ ಒಳಗೆ ಸ್ವಲ್ಪ ಉತ್ಪನ್ನ ಮಾಡೋದಾತು ಎಲ್ಲ ಅವರು ತಯಾರು. ಈಗ ನಿಮ್ಮ ಕೃಷಿಯಲ್ಲಿ ಯಾವ್ಯಾವುದಕ್ಕೆ ಹೆಚ್ಚು ವೆಚ್ಚ ಆಗ್ತದೆ? ನಾವು ನೋಡ್ರಿ ಈಗೆಲ್ಲ ಈ ಮೆಕ್ಕೆಜೋಳ ಇದನ್ನೆಲ್ಲ ಜಾಸ್ತಿ ಹಾಕಿರ್ತೀವಿ, ಸೂರಪಾನ ಮಾಡಿರ್ತೀವಿ. ಈಗೆಲ್ಲ ಖರ್ಚು ಬರುವಂಥದ್ದು ಜಾಸ್ತಿ ಯಾವುದು ನಮ್ಗೆ ಖರ್ಚು ಜಾಸ್ತಿ? ಖರ್ಚು ಯಾವ ಯಾವ್ದು ಕಾರಣಕ್ಕೆ ಖರ್ಚು ಮಾಡ್ತಾರೆ? ಬೀಜಕ್ಕೋ, ಗೊಬ್ಬರಕ್ಕೋ, ಔಷಧಿಗಳಿಗೋ? ಈಗ ನೋಡ್ರಿ ಭೂಮಿ ಉಳುಮೆ ಮಾಡ್ತೀವಿ, ಅವಾಗ ಹಿಂದೆ ಏನು ಮಾಡಿದ್ವಿ ಅಂದ್ರೆ ಎತ್ತಿರ್ತದ್ದು, ನಮ್ಮ ತಂದೆಯವ್ರದ್ದು ಕಾಲಕ್ಕೆ ಎತ್ತಿರ್ತದ್ದು, ಆ ಗೆಳೆದ್ದು ಬಾಡಿಗೆ ಇರ್ತಿದ್ದಿಲ್ಲ ನಮ್ಗೆ. ಈಗ ಬಾಡಿಗೆ ಜಾಸ್ತಿ ಆಯ್ತು ನಮ್ಗೆ, ಬಾಡಿಗೆ ಜಾಸ್ತಿ ಐತಿ, ಗೊಬ್ಬರ 1300-1400 ರೂಪಾಯಿ ಕೊಂಚಲ್ ಗೊಬ್ಬರ ಆಗೈತೆ ನಮ್ಗೆ. ಆ ಗೊಬ್ಬರ ತಂದು ಹಾಕಿದ್ನ ಅಂತಂದ್ರೆ ನಮ್ಗೆ ಗೊಬ್ಬರದ್ದು ಆಳಿಂದು ಎಲ್ಲ ಆಗಿ ಖರ್ಚು ಇದಾವೆ ಎಷ್ಟು ನಮಗೆ. ಅವಾಗ ಆಳು ಕಡಿಮೆ ರೇಟ್ ಇತ್ತು, ಈಗ 300 ರೂಪಾಯಿ ಒಂದು ಎಣ್ಣೆ ಆಳು ಕೂಲಿಗೆ. ಅವಾಗ 20 ರೂಪಾಯಿ ಕೂಲಿತ್ತು, ನನ್ನ ನೆನಪಿನ ಸಲ 20 ರೂಪಾಯಿ ಕೂಲಿತ್ತು, ಈಗ 320-ಗೆ ಇದೇ ಆಗಿತ್ತು. ಈಗ ನೀವು ಬೇರೆ ಈಗ ದನದ ಕೊಟ್ಟಿಗೆ ಆಗಿರ್ಬೋದು, ಕೊಳವೆ ಬಾವಿನ ಬೋರ್ವೆಲ್ಗೆ ಆಗಿರ್ಬೋದು, ಈ ಥರದ್ದು ಏನಾರು ಸಂಗಸ್ ಅಂತೇಳಿ ಹೋದ ಸಲ ನಮ್ಮ ಇದರಿಂದ ತೆಂಗಚಿನಿ ರೀ, ಒಂದು 100 ತೆಂಗಿಡಚಿನಿ. ಇದರಲ್ಲಿಂದ ನಾವು ದನ ತಂದು ಕಟ್ಕೊಳಕ್ಕೆ ಒಂದು ಚಾಟ್ ಇದೆ ಇರ್ತ. ಇದೇನು ನಮ್ಮ ಸ್ವಂತ ವೆಚ್ಚ ಮಾಡೋಕ್ಕಾಗಲ್ಲ. ದನಕರುಗಳು ಏನೇನಿದಾವೆ ನಿಮಗೆ? ಈಗ 2 ಆಕಳಿದ್ದು ರೀ, ಅವನು ಕೊಟ್ಟಿದ್ವಿ. ಈಗ 2 ಟಗರು ಮಾಡಿದ್ರು, ಅವನು ಮಾಡಲ್ದಕ್ಕೆ ಕೊಟ್ಟಿದ್ವಿ. ಈಗ ಇಲ್ಲಿ ಹೊಲ್ದ ತಂದು ಕಟ್ಟಕ್ಕೆ ಸಮಸ್ಯೆ, ಈ ಉದ್ದೇಶ ಇದನ್ನು ಮಾಡ್ಕೊಂಡು ನಾವು ಮಾಡ್ಬೇಕಂತ ಉದ್ದೇಶ ಇದೆ. ಈ ಎನ್ಎಜ್ ಒಳಗೆ ಲಾಭ ತಗೊಂಡು ಸ್ವಂತ ಕಟ್ಟಬೇಕಂದ್ರೆ ಕಷ್ಟ ಐತಿ. ಅದ ಉದ್ದೇಶ ಈಗ ಕೃಷಿ ಭೂಮಿಗೆ ಗೊಬ್ಬರ, ಈ ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ, ಬೇರೆ ಬೇರೆ ಅಂಗಡಿ ಗೊಬ್ಬರಗಳು ಬೇಕಾಗ್ತದೆ. ಮೂಲತಃ ನಿಮ್ಮಲ್ಲಿ ದೊರೆಯುವಂತಹ ಜೈವಿಕ ಗೊಬ್ಬರಗಳು ಏನೇನಿದೆ ಸಂಪನ್ಮೂಲ ನಿಮಗೆ? ಸರ್ ನಮ್ಮಲ್ಲೇ ಈಗ ಹೆಂಗೈತೆ, ಈಗ ನಿಮಗೆ ದನಕರುಗಳು ಇಲ್ಲ, ದನಕರೇ ಈಗ ನಾವು ದನಕರ ಗೊಬ್ಬರ ತಗೋಬೇಕಂದ್ರೆ ಕಾಸ್ಟ್ಲಿ. ಈಗೇನು ಮಾಡ್ತೀವಿ ಅಂದರೆ ಕುರಿ ತರಿಸ್ಬಿಡ್ತು ನಾವು. ಕುರಿಗಾರ ಇರ್ತಾರಲ್ಲ, ಕುರಿ ತರಿಸ್ಬಿಡ್ತೀವಿ ಒತ್ತಿಡ್ಲಿಂದ ಅವ್ರಿಗೆ. ಅವ್ರಿಗೆ ರಾತ್ರಿ ಏನೋ ಊಟ ಗಿಟ್ಟಿಗೆನ ಕೊಟ್ಟು ಕುರಿ ತರಿಸ್ಬಿಡ್ತೀವಿ. ಮೇಲತ್ತೆ ಈಗ ಈ ಕಡೆ ಒಣ ಬಳ್ಳಾರಿ ಅವೆಲ್ಲ ನಾವು ಒಂದು 200-300 ದನ ಇರ್ತಾವೆ ಅಲ್ಲಿ ಆ ಕಡೆ, ಅವರು ಅವ್ರು ಇತ್ತಲ ಬಂದಾಗ ತರಿಸ್ಬಿಡ್ತೀವಿ. ಅದನ್ನು ಸ್ವಲ್ಪ ಈಗ ಕಾಂಪೋಸ್ಟ್ ಗೊಬ್ಬರ ಅಂತಂದ್ರೆ 2-3 ವರ್ಷ ನಡೀತೈತಿ, ಮಿನಿಮಮ್ 2 ವರ್ಷ ನಡೀತೈತಿ. ನಾವು ಭೂಮಿ ಉಳಿಸ್ಕೋಬೇಕಂದ್ರೆ ಈ ಆ್ಯಕ್ಚುಲಿ ನಾನು ಹಿಂದೆ ಒಣ ಬೇಸಾಯ ಮಾಡೋಕ್ಕಿಂತ ಈಗ ಮಾಡೋಕ್ಕಿಂತ ಭೂಮಿ ಫಲವತ್ತತೆ ಕಳ್ಕೊಂಡಿನಿ ನಾನು ನೋಡೋಕ್ಕಾಗಲಿ. ಯಾಕೆ ಹೆಂಗೆ ಐತೆ ಅದು? ಈಗ ಅವಾಗ ಒಣ ಬೇಸಾಯ ಏನು ಮಾಡ್ತೀವಿ ಅಂತಂದ್ರೆ ಒಮ್ಮೆ ಹಾಕಿದ್ರೆ ಕೈ ಬಿಟ್ಟು ಬಿಡ್ತಿದ್ವಿ, ಬೇರೆ ಏನು ಅದಕ್ಕೆ ಗೊಬ್ಬರ ಗಿಬ್ಬರ ಮೇಲ್ ಗೊಬ್ಬರ ಏನು ಕೊಡ್ತೀವಿ, ಏನು ಕೊಡ್ತಿದ್ದಿಲ್ಲ, ಅದು ಬೆಳೆದ ಬಂದ್ಬಿಡ್ತಿತ್ತು, ಅದನ್ನ ಬಿಸಿಲು ತಿಂದ್ಬಿಡ್ತಿತ್ತು. ಆದ್ರೆ ಈ ನೀರಾವರಿಗೆ ಏನಾಯ್ತು ಅಂತಂದ್ರೆ ವಾರಕೊಮ್ಮೆ ನಾವು ಎಣ್ಣೆ ಹೊಡೆಯೋಗು, ವಾರಕೊಮ್ಮೆ ಗೊಬ್ಬರ ಹಾಕ್ಬೇಕು, ಅಲ್ಲಿ ಭೂಮಿ ಏನಾಗುತ್ತೆ ವಿಷವಂಶ ಆಗುತ್ತದೆ. ಓಹೋ, ಈ ಉದಾಹರಣೆ ನೋಡ್ರಿ, ಗಂಗಾವತಿ ಹಾಕಿದ್ರೆ ರಾಯಚೂರು ಕಡೆಗೆ ಆ ಗೊಬ್ಬರ ಹಾಕಲ್ದ ಬೆಳೆ ಆಗೇಳಲ್ರಿ ಬಿಟ್ಟವ್ರು. ನಾನೊಂದು ಇದ್ರೊಳಗೆ ಅವ್ರು ಕೇಳಿನಲ್ಲ. ಮತ್ತು ಇದಕ್ಕೆ ಪರಿಹಾರ ಏನು? ನೀವು ಈಗ ಮತ್ತೆ ನಿಮ್ಮ ಭೂಮಿ ಫಲವತ್ತತೆಯನ್ನು ಕಳೆದುಕೊಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಯಾವ ಮಾರ್ಗಗಳನ್ನು ಅನುಸರಿಸಬೇಕಂತ ನಿಮ್ಗೆ ಅನಿಸುತ್ತೆ? ನಾವು ಯಾವ ಮಾರ್ಗ ಬಯಸೋ ಅಂತಂದ್ರೆ ಒಂದೇ ಪೀಕ್ ತಗೊಂಬಿಡೋದು. ಈಗ ಹೊಡೆದ್ವಿ, ನೇಗಿಲು ಹೊಡೆದು ಬಿಟ್ಟುಬಿಟ್ವಿ, ಭೂಮಿ ಫಲವತ್ತತೆ ಸಿಗುತ್ತೆ. ಇದ್ರ ಮೇಲೆ ಹಂಗೆ ಪೀಕ್ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ಮನುಷ್ಯನಲ್ಲಿ ಜಾಸ್ತಿ ಊಟ ಮಾಡಿದಾಗಲ್ಲ, ಊಟ ಮಾಡಿದಾಗಲ್ಲ ಏನಾಗುತ್ತೆ, ಜೀವನಶಕ್ತಿ ಕಡಿಮೆ ಆಗುತ್ತೆ ವಯಸ್ಸಾದಾಗಲ್ಲ. ಹಂಗೇನಪ್ಪ ಅಂದ್ರೆ ಸಾಕು, ನಮಗೆ ಎಷ್ಟು ಉತ್ಪಾದನೆ ಮಾಡಿದೆ ನಾವು ಬದುಕ್ತೀವಿ, ಗಂಡ ಹೆಂಡತಿ ಮಕ್ಕಳು ಬದುಕ್ತೀವಿ. ಈ ಸಾವಯವ ಕೃಷಿ ಪದ್ಧತಿ ಅಂತ ಹೇಳ್ತಾರಲ್ವಾ, ಇದನ್ನೇನಾದರೂ ಅಳವಡಿಸ್ಕೊಳ್ತಾ ಇದ್ದೀರಾ? ಈಗ ಅಂಗಡಿಯಿಂದ ಔಷಧಿಗಳನ್ನು ತಂದು ಸಿಂಪರಣೆ ಮಾಡೋದಕ್ಕಿಂತ ಎಲ್ಲೋ ಹಸಿರೆಲೆಗಳಿಂದ ಕೆಲವೊಂದನ್ನು ದ್ರವ ರೂಪಗಳ ದ್ರಾವಣಗಳನ್ನು ತಯಾರು ಮಾಡಿಸೋದು, ಈ ಥರದ್ದು ಏನಾದರೂ ನಿಮ್ಗೆ ಗಮನಕ್ಕೆ ಬಂದಿದೆಯಾ? ಗಮನಕ್ಕೆ ಬಂದತ್ರಿ, ನಾನು ಒಂದು ಪ್ರಯೋಗ ಮಾಡಿದೆ. ಏನು ಪ್ರಯೋಗ ಮಾಡಿದೆ, ಕೆಲವೊಂದು ರಾಯಚೂರು ಕಡೆಗೆ ಒಂದು ಇಲ್ಲಿ ಕೋಳಿ ತತ್ತಿ ಒಂದು ಒಳ್ಳೆಣ್ಣೆ ಹಾಕಿ ಇದು ಮಾಡ್ತಾರಂತ ಅನ್ನ ಸ್ಪ್ರೇ ಮಾಡಿ ನೋಡಿ ನಾನು. ಯಾವುದಕ್ಕೆ? ಈ ಮೆಣಸಿನ ಗಿಡಕ್ಕೆ. ನಾನು ಒಂದು ಇಲ್ಲಿ 20 ಗುಂಟೆ ಮೆಣಸಿನ ಗಿಡಕ್ಕಿದ್ದೆ, ಅದಕ್ಕೆ ಸ್ಪ್ರೇ ಮಾಡಿ ನೋಡಿ ನಾನು, ಅದೇನು ವರ್ಕ್ ಕಾಣಲ್ಲ ನನಗೆ. ಅಲ್ಲಿ ಹೆಂಗೆ ವರ್ಕ್ ಮಾಡ್ತಾರೆ ಅವ್ರು, ಅದ ಅಂತಂದ್ರೆ ಒಂದು ಎಕರೆಗೆ ಒಂದು ಇದು ಅಂತಂದ್ರೆ ವರ್ಕ್ ಅಲ್ಲ. ಈ ಪಾರ್ಥೇಮನ್ ಅಂತ ಐತಿ ನೋಡಿ, ಅದೊಂದು ರಸದ್ದು ಅಂತ ಹೇಳಿದ್ರು ನನಗೆ. ಅದನ್ನು ಸ್ವಲ್ಪ ಏನು ಹೇಳಿದ್ರು ಅಂತಂದ್ರೆ ಅದನ್ನೆಲ್ಲ ರಸ ಎಲ್ಲ ಹೂವೆಲ್ಲ ಹರ್ಕಂದು ಬೇಸಿ ಜಜ್ಜಿ ನೀರೊಳಗೆ ಹತ್ತು ಒಟ್ಟು ಜಜ್ಜಿ ರಸ ತೆಗೆದು ಟ್ಯಾಂಕಿ ಹೊಡ್ರಿ ಅಂದ್ರೆ ಅದು ಸ್ವಲ್ಪ ನಮ್ಗೆ ಕಂಟ್ರೋಲ್ ಅನ್ಸಾಗದ್ ನಮ್ಗೆ. ಮೆಣಸಿನ್ಕಾಯಿ ಗಿಡಕ್ಕೆ, ಮೆಣಸಿನ್ಕಾಯಿ ಗಿಡಕ್ಕೆ ಆಯ್ತು, ಇನ್ನು ಉಳಿಕಿದ್ದು ಯಾವುದೇ ಆಯ್ತು, ಯಾಕಂದ್ರೆ ವಿಷ ಪದಾರ್ಥ ಅದು. ಅದು ನಮ್ಗೆ ಏನೇ ಇದು ಅನಿಸ್ತಿ ಅನ್ಸ್ಕೊಂಡು ನೋಡಿದ್ವಿ ಮತ್ತೆ ಅದನ್ನು. ಅದು ಸಸ್ಯವರ್ಧಕವಾಗಿ ಕೆಲಸ ಮಾಡ್ತೀವಿ, ಕೆಲಸ ಮಾಡ್ತಾರೆ ಅದು. ನನ್ನ ಇದ್ರ ಪ್ರಕಾರ ಅದು ಕೆಲಸ ಮಾಡೈತ್ರಿ ಅದು. ಏನ್ರಿ ಈ ಥರದ ಪ್ರಯೋಗಗಳು ಮಾಡ್ತಾ ಇದ್ದೀರಿ? ಹಾಂ ಮಾಡೇನ್ರಿ ನಾನು. ಈಗ ಬಹಳ ಮುಖ್ಯವಾಗಿ ರೈತರು ಮಣ್ಣಿನ ಗುಣವನ್ನು ಪರೀಕ್ಷೆ ಮಾಡಿಸೋದು ಸೂಕ್ತ ಅಂತ, ರೈತರಿಗೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದೆ. ಗ್ರಾಮಕ್ಕೆ ಬಂದು ಮಣ್ಣನ್ನು ಪರೀಕ್ಷೆ ಮಾಡೋದಕ್ಕೆ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಇಂಥೆಲ್ಲ ಕೆಲಸ ಮಾಡ್ತಾ ಇದೆ. ನೀವು ಈ ಬಗ್ಗೆ ಏನಾದರೂ ತೊಡ್ಕೊಂಡಿದ್ರೆ? ಕೃಷಿ ಇಲಾಖೆ ಒಳಗೆ ಜಾಕಸ್ಸಲ್ಲ ನಾನು ಹೇಳಿದ್ದೆ ಕೆಲವೊಂದು ಇವೇ ಅಂತ ಎಲ್ಲೇ ಇರ್ತಾರಲ್ರಿ, ಅವ್ರಿಗೆ ಹೇಳಿದ್ರೆ ಹ್ಞೂ ಅಂತಾರೆ ಅವರು. ನಾನು ಇದ್ರ ಬಗ್ಗೆ ಸಾಕಷ್ಟೆಲ್ಲ ಹೇಳಿದ್ದೆ, ಕೃಷಿ ಇಲಾಖೆ ಒಳಗೆ ಅದು ಮಣ್ಣು ಪರೀಕ್ಷೆ ಮಾಡಿಸ್ ಏನು ನಾನು ಹಬ್ಬನ ಮಾಡ್ಕೊಂಬಂದ್ರೆ ಏನು ಮಾಡೋಕ್ಕಾಗಲ್ಲ. ಏನು ನಾನು ಬೆಳಗ್ಗೆ ನಾನು ನೋಡ್ಕೊಂತಾರೆ, ನಾನು ಪ್ರತಿಯೊಬ್ಬ ರೈತರಿಗೆ ಇದು ಅನುಕೂಲ ಆಗ್ಬೇಕಲ್ಲ ಅದು. ಅಲ್ಲ ಆದರೂ ನಿಮ್ಮ ಭೂಮಿ ಬಗ್ಗೆ ನೀವು ಮಣ್ಣು ಪರೀಕ್ಷೆ ಮಾಡಿಕೊಳ್ಳುವ ಈ ಜವಾಬ್ದಾರಿಗಳನ್ನು ನಾವು ತಗೊಂಡಿರ್ತೀರಿ? ಮಾಡಿದ್ದೀರಾ? 4 ವರ್ಷ ಯಾವಾಗ ಮಾಡಿಸಿದ್ರಿ? 4 ವರ್ಷದಿಂದ ಮಾಡಿಸಿದ್ದೆ. ಅದು ಯಾವ ಖಂಡಗಳು ಯಾವ ಅಂಶಗಳು ಕಡಿಮೆ ಐತಿ, ಆ ಒಂದು ಅಂಶಗಳನ್ನು ಪೊಟಾಷ್ ರಂಜಕ ಯಾವ್ದು ಕಡಿಮೆ ಐತಿ ಅದನ್ನು ಹಾಕಕ್ಕೆ ನಮ್ಗೆ ಶಿಫಾರಸು ಮಾಡ್ತೀವಿ ಅಷ್ಟೇ. ಅದರಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಯ್ತು? ಉಪಯೋಗ ಆಯ್ತ್ರಿ. ಹೆಂಗೆ? ಅದು ಈಗ ಹೆಂಗೆ ಅಂತಂತಂದ್ರೆ, ಈ ವರ್ಷ ನಂದು ಹೋದ ಸಲ ಇದು 6 ಎಕರೆದೊಳಗೆ 250 ಪ್ಯಾಕೆಟ್ ಮೆಕ್ಕೆಜೋಳ ಆಗಿತ್ತು, ಈ ಸಲ ಬೇರೆ 50 ಪ್ಯಾಕೆಟ್ ಆಗೈತೆ ಅದು. ನಾಲ್ಕು ವರ್ಷದಿಂದ ನಾನು ಮಾಡಿಸಿದ್ನೆಲ್ಲ ಯಾವ ಅಂಶ ಹಾಕ್ಬೇಕಂದ್ರೆ ನಮ್ಮಲ್ಲಿ ಇದಿತ್ತು ಪೊಟ್ಯಾಶ್ ಹಾಕ್ಬೇಕು ರಂಜಕ ಹಾಕ್ಬೇಕಂದ್ರೆ ಗೊತ್ತಿತ್ತು ಎಷ್ಟು ಏನು ಪ್ರಮಾಣದಲ್ಲಿ ಗೊಬ್ಬರ ಗೊತ್ತಿತ್ತು. ಕೃಷಿ ಅನ್ನೋದು ನಿಮ್ಮ ತಲತಲಾಂತರದಿಂದಲೂ ನಿಮ್ಮನ್ನು ಸಾಕ್ತಾ ಬಂದಿದೆ, ಮುಂದೆ ನಿಮ್ಮ ಕುಟುಂಬವನ್ನು ಸಾಕಬೇಕು. ಸೊ ಹಾಗಾಗಿ ಇದನ್ನು ಕಾಲಕ್ಕೆ ಸಕಾಲಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅಂತ ನಿಮ್ಗೆ ಈಗ ಮನವರಿಕೆ ಆಗೈತೆ. ನನಗೆ ನನಗೆ ಯಾಕಪ್ಪ ಈ ಸಲ ನೆಕ್ಸ್ಟ್ ಇನ್ನು ಒಯ್ಬೇಕು, ಏನು ಈ ಭೂಮಿಯಲ್ಲಿ ಏನು ಅಂಶ ಕಡಿಮೆ ಆಗೈತಿ. ಹೋದ ಸಲ 750 ಪ್ಯಾಕೆಟ್ ಅದು ಈಗ 50 ಪ್ಯಾಕೆಟ ಕಾಣೆ ಏನು ಇಲ್ಲ, ಯಾವ ಕ್ಯಾಲ್ಸಿಯಂ ಕಡಿಮೆ ಐತಿ ಭೂಮಿ ಒಳಗನ್ನ ಅದು ನನಗೆ. ಈಗ ನೀವು ಗಂಡ ಹೆಂಡತಿ ಕೃಷಿಯಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿದ್ದೀರಿ, ಮಕ್ಕಳ ಪರಿಸ್ಥಿತಿ ಮುಂದೆ ನಿಮ್ಗೆ ಅವ್ರಿಗೆ ನೌಕರಿ ಸಿಗುತ್ತೋ ಮತ್ತೆಲ್ಲೋ ಬದುಕನ್ನು ಕಟ್ಕೊಳ್ತಾರೋ ಎರಡನೇ ಮಾತು, ಪರ್ಯಾಯವಾಗಿ ಕೃಷಿಯಲ್ಲೇ ಉಳಿಬೇಕು ಅಂತ ಇದ್ದಾಗೆ ಈಗ ಅವರು ಕೃಷಿಯಲ್ಲಿ ಆಸಕ್ತಿ ಹೇಗಿಟ್ಕೊಂಡಿದ್ದಾರೆ? ಈಗ ನಾನೊಂದು ನಿರ್ಧಾರ ಮಾಡಿಬಿಡಿ ಸರ್, ಹಾರ್ಟಿಕಲ್ಚರ್ ಟೈಪ್ ಮಾಡಿಬಿಡಕ್ಕಂತ ಮಾಡಿದ್ದೆ. ತೋಟಗಾರಿಕೆ ಇಲಾಖೆ ಒಳಗೆ ಈಗ ಅವ್ರ ಮೊನ್ನೆ ಏನು ಹೇಳಿದ್ರು ಬೆಟ್ಟೆ ಅವ್ರು ಏನಂತಂದ್ರೆ ಪ್ಯಾರ್ ಲೈಕ್ ಬಿಡ ಅಂತ ಹೇಳಿರಿ ಅವ್ರು. ಕೆಲವೊಂದಂತೆ ಅಲ್ಲಿ ಆ ಕಡೆ ಬಿಳಿಗೋವಿ ನಾಗೇಶ್ನ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿದ ನಾನು, ಪ್ಯಾರ್ ಲೈಕ್ ಬಿಡವು ಶಾಶ್ವತ ಗಿಡವು, ಪ್ಯಾರ್ಲು ಮತ್ತು ಚಿಕ್ಕು ಇವನ್ನ ಹಾಕ್ಬಿಟ್ರ ನಿನಗೆ ಲೈಫ್ ಆಗುತ್ತೆ. ಅದು ಮುಂದೆ ಮಕ್ಕಳ ಮರಿಯಲ್ಲಿ ನೀನು ಯಾವುದೇ ಒಂದು ಇಲ್ಲಿ ಟಗರ ಸಾಗಾಣಿಕೆನ ಮಾಡ್ತಿದ್ದಿ ಯಾವುದೇ ಮಾಡಿದ್ರೆ ಅಲ್ಲಿ ಬೆಳೆಯಕ್ಕೆ ಆಸ್ಪದ ಆಗುತ್ತೆ. ಒಂದು ವರ್ಷ ಅಷ್ಟೇ ನಿಮ್ಗೆ ಸಹಾಯಧನ ಸಿಗುತ್ತದೆ ಸರ್ಕಾರದಿಂದ ನಮಗೆ. ನೀವು ತೋಟಗಾರಿಕೆ ಮಾಡಿ ಈ ಸಾಂಪ್ರದಾಯಿಕ ಕೃಷಿ ಮಾಡಿ ಅದು ಸಮಸ್ಯೆ ಇಲ್ಲ, ಮಕ್ಕಳಿಗೆ ಕೃಷಿಯಲ್ಲಿ ಆಸಕ್ತಿ ಉಳಿದಿದೆಯಾ? ಅವರು ನಾಳೆ ನೀವು ಹೇಗೆ ಕಮಿಟ್ ಆಗಿ ಕೃಷಿ ಮಾಡ್ತಾ ಇದ್ದೀರಿ, ಅವರು ಹಿಂಗೆ ಆಸ್ತಿ ವಹಿಸಿ ಮಾಡ್ತಾ ಇದ್ದಾರೆ ಹೇಗೆ? ಈಗ ನಮ್ಮ ಇದ್ರಿಗಂತೂ ಮಾಡ್ತಾರೆ ಈಗ, ಬಟ್ ಈಗ ಮದುವೆಗೆಲ್ಲ ಏನೇ ಮಾಡ್ತಾರೆ ಅವ್ರು, ಇಲ್ಲ ಆಯ್ತು ಬಿಡಪ್ಪ ನಮ್ಮ ತಂದೆ ಹೇಳ್ದೆ ಕೇಳ್ದು ಒಂದು. ಆದ್ರೆ ಅವ್ರು ಮದುವೆ ಆದ್ಮೇಲೆ ಅವ್ರು ಏನು ಮಾಡ್ತಾರೆ ನಮಗೆ ಇದಾಗಲ್ಲ, ಈಗ ಮಾಡ್ತಾರೆ ನಮ್ಮ ಇದ್ರಿಗಂತೂ ಮಾಡ್ತಾರೆ. ಬೆಳಗ್ಗೆ ಬರ್ತಾರೆ ಏನು ಒಟ್ಟು ಹೊಲ ಸುತ್ತಾರೆ, ಹೊಲ್ದಾಗ ಮಾಡ್ಲಿಕ್ರು ಹೊಲ್ದಾಗ ರಾಡ್ಯಾಡ ಅಂತ ಹೇಳ್ತೀವಿ ನಾವು, ಯಾವುದೇ ಒಂದು ಇದನ್ನು ಮಾಡ್ಬೇಕಾರೆ. ಆದರೆ ಮುಂದೆ ಅದನ್ನು ಹೇಳಿರ್ತೀವಿ ನಾವು ಅವ್ರಿಗೆ, ಇವಪ್ಪ ಅದು ವಕೀಲ ಅದನ್ನ ನೋಡಪ್ಪ ನಿನ್ನ ಬರದ ಭೂಮಿಯಾಗಿಂದ ತಿನ್ನಂದೇನು ನೀನು ಶಾಲಿ ಮಾಸ್ತರ ಅಂದ್ರೆ ಅದನ್ನು ದುಡ್ದಾಗ ಬರಂದಿಂದ ಅಂತ ಹೇಳಿರ್ತೀನಿ ಅವ್ರಿಗೆ. ನಮಗಿಂತ ಅವ್ರ ತಯಾರಿ ಜಾಸ್ತಿ ಹೇಳ್ತಾರೆ ಅವರು, ನಾನು ಕಡಿಮೆ ಹೇಳದೆ ಅವ್ರ ತಯಾರಿ ಹೇಳ್ತಾರೆ. ಒಳ್ಳೆಯದು ಹಲಪುರೆ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದುವರೆಗೂ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಇದುವರೆಗೆ ಮೆಕ್ಕೆಜೋಳ ಕೃಷಿ ಕುರಿತು ಹಾಲಪ್ಪ ಭರಮಪ್ಪ ಮೈನಹಳ್ಳಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು. ಮಣ್ಣಿನಲ್ಲಿ ಸಾವಯವ ವಸ್ತುವನ್ನು ಹೆಚ್ಚಿಸುವುದು ಹೇಗೆ ಎನ್ನುವುದು ದೊಡ್ಡ ಪ್ರಶ್ನೆ. ಒಂದು ಎಕರೆ ಜಮೀನಿನ ಮೇಲ್ಭಾಗದಲ್ಲಿ ಅರ್ಧ ಅಡಿಯ ಮಣ್ಣು 10 ಲಕ್ಷ ತೂಗುತ್ತದೆ. ಇದರಲ್ಲಿ ಅರ್ಧ ಕೆಜಿ ಸಾವಯವ ವಸ್ತು 5 ಕಿಲೋಗ್ರಾಂ ಸಾವಯವ ಪದಾರ್ಥ ಕಳೆಯುವುದರಿಂದ ದೊರೆಯುತ್ತದೆ. ಒಟ್ಟು ಮಣ್ಣಿನ 1% ಸಾವಯವ ವಸ್ತು ಇರಬೇಕಾದರೆ 1 ಲಕ್ಷ ಕಿಲೋಗ್ರಾಂ ಅಥವಾ 100 ಟನ್ ಸಾವಯವ ಪದಾರ್ಥ ಪ್ರತಿ ಎಕರೆಗೆ ಆಗಾಗ ಹಾಕುತ್ತಿರಬೇಕಾಗುತ್ತದೆ. ಮಣ್ಣಿನಲ್ಲಿ ಸಾವಯವ ವಸ್ತು 2% ಮತ್ತು 90% ಇತರ ಖನಿಜಾಂಶಗಳಿಂದ ಕೂಡಿರುತ್ತದೆ. ಆದರೆ ಕೃಷಿ ಭೂಮಿಯಲ್ಲಿ ಸಾವಯವ ವಸ್ತುವಿನ ಪ್ರಮಾಣ ಈಗ ಇನ್ನೂ ಕಡಿಮೆಯೇ ಆಗಿದೆ. ಸಾವಯವ ವಸ್ತುವಿನ ಒಟ್ಟು ಪ್ರಮಾಣದ 60% ಇಂಗಾಲ ಇರುತ್ತದೆ, 40% ಇತರ ಲವಣಾಂಶಗಳಿರುತ್ತವೆ. ಹೀಗಾಗಿ ಮಣ್ಣಿನ ಇಂಗಾಲದ ಪ್ರಮಾಣ 0.5-10 ಇರುತ್ತದೆ. 1-2 ಇಂಗಾಲ ಹೊಂದಿದ ಮಣ್ಣು ಫಲವತ್ತಾಗಿರುತ್ತಿದ್ದು ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ವಿವಿಧ ಮೂಲಗಳಿಂದ ಬರುವ ಕಾಂಪೋಸ್ಟ್, ಪ್ರಾಣಿಗಳಿಂದ ದೊರೆಯುವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮುಂತಾದವುಗಳನ್ನು ಭೂಮಿಗೆ ಹಾಕುವುದರಿಂದ ಮಣ್ಣಿನ ಸಾವಯವ ವಸ್ತುವನ್ನು ಹೆಚ್ಚಿಸಲು ಸಾಧ್ಯ. ಕೃಷಿಗೆ ಮಣ್ಣಿನ ಸಾವಯವ ವಸ್ತುವಿನ ಪ್ರಮಾಣ ಉತ್ತಮವಾಗಿರಬೇಕು. ಇದರ ಮೇಲೆ ಯಾವ ಎಷ್ಟು ರಾಸಾಯನಿಕ ಗೊಬ್ಬರ ಹಾಕಿ ಆಧುನಿಕ ಕೃಷಿ ಮಾಡುತ್ತೇವೋ ಅದು ಬೇರೆ. ಯಾವುದೇ ಕಸುಬಿಗೆ ಮೂಲ ವಸ್ತು ಇದ್ದ ಹಾಗೆ ಕೃಷಿಗೆ ಭೂಮಿ, ನೀರು, ಸಾವಯವ ವಸ್ತುಗಳು ಇವು ಇರದೆ ಕೃಷಿ ಯಾವಾಗಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮೂಲ ವಸ್ತುಗಳಲ್ಲಿ ಒಂದಾದ ಸಾವಯವ ವಸ್ತುವಿನ ಬಳಕೆ ಈಗ ಕಡಿಮೆಯಾಗುತ್ತಿದ್ದು ಸಮಸ್ಯೆ ಎದುರಾಗುತ್ತಿದೆ. ಬೇಡಿಕೆ ಮತ್ತು ಪೂರೈಕೆಯಲ್ಲಿಯ ಸಮಾನತೆಯನ್ನು ಕಾಯ್ದುಕೊಂಡಂತೆ ಮಣ್ಣಿನ ಇಂಗಾಲವನ್ನು ಬೆಳೆ ಬೆಳೆಯುವುದರ ಮುಖಾಂತರ ಕಡಿಮೆಗೊಳಿಸುವಂತೆ ಅದೇ ಸಮ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಬಳಕೆ ಮುಖಾಂತರ ಮಣ್ಣಿಗೆ ಅದರ ಪೂರೈಕೆಯಾದಾಗ ಫಲವತ್ತತೆ ಉಳಿದು ನಿರೀಕ್ಷಿತ ಮಟ್ಟದ ಇಳುವರಿ ಬರುತ್ತದೆ. ಕಬ್ಬು, ಹತ್ತಿಯಂತಹ ಬೆಳೆಯಲ್ಲಿ ಒಂದೇ ತರಹದ ಮಣ್ಣಿನಲ್ಲಿ ಅದು ಅಕ್ಕಪಕ್ಕದ ಹೊಲಗಳಲ್ಲಿಯೇ ಒಂದೇ ತರಹದ ತಳಿ ಬಳಸಿದಾಗಲೂ ಇಳುವರಿಯ ಮಟ್ಟದಲ್ಲಿ ವ್ಯತ್ಯಾಸ ಕಾಣುತ್ತದೆ, ಹಾಗೆಯೇ ಇತರ ಬೆಳೆಯಲ್ಲೂ ಕಾಣುತ್ತವೆ. ಇದಕ್ಕೆ ಮೂಲ ಕಾರಣ ಅವರು ಬಳಸುತ್ತಿರುವ ಸಾವಯವ ಗೊಬ್ಬರದ ಪ್ರಮಾಣ. ಹೆಚ್ಚು ಸಾವಯವ ಗೊಬ್ಬರ ಬಳಸುವ ರೈತರು ಉತ್ತಮ ಇಳುವರಿಯನ್ನು ಕೇವಲ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ರೈತರಿಗಿಂತಲೂ ಹೆಚ್ಚು ಇಳುವರಿ ಪಡೆಯುತ್ತಾರೆ. ಸಾಮಾನ್ಯವಾಗಿ ಈಗ ಮತ್ತೊಂದು ಕೇಳಿಬರುವ ಮಾತೆಂದರೆ ಎಕರೆವಾರು ಇಳುವರಿ ಮಟ್ಟ ಪ್ರತಿಯೊಂದು ಬೆಳೆಯಲ್ಲಿ ಹೆಚ್ಚುತ್ತಲೇ ಇಲ್ಲ, ಎಷ್ಟೋ ಸಾರಿ ಕಡಿಮೆ ಆಗುತ್ತಿರುವುದನ್ನು ನೋಡಲಾಗುತ್ತಿದೆ. ಇದಕ್ಕೂ ಮೂಲ ಕಾರಣ ಮಣ್ಣಿನ ಸಾವಯವ ಪ್ರಮಾಣ, ಅದರಲ್ಲೂ ವಿಶೇಷವಾಗಿ ಇಂಗಾಲದ ಪ್ರಮಾಣ ಕಡಿಮೆಯಾಗಿ ಭೂಮಿಯ ಫಲವತ್ತತೆ ಕಡಿಮೆಯಾಗಿದ್ದರಿಂದ ಇಳುವರಿ ಕೂಡ ಕಡಿಮೆಯಾಗುತ್ತದೆ. ರಾಜ್ಯದಲ್ಲಿ ಧಾರವಾಡ ಹಾಗೂ ಇತರ ಕೃಷಿ ವಿಶ್ವವಿದ್ಯಾಲಯಗಳಿಂದ ಪ್ರಕಟಗೊಳ್ಳುವ ಸುಧಾರಿತ ಬೇಸಾಯ ಕ್ರಮಗಳೆಂಬ ಪುಸ್ತಕಗಳಲ್ಲಿ ಪ್ರತಿಯೊಂದು ಬೆಳೆಗೆ ಆಯಾ ಬೆಳೆಗಳಿಗೆ ಅನುಸಾರವಾಗಿ ಪ್ರತಿ ವರ್ಷ ಪ್ರತಿ ಎಕರೆ ಭೂಮಿಗೆ ಹಾಕಬೇಕಾದ ಸಾವಯವ ಗೊಬ್ಬರ ಪ್ರಮಾಣವನ್ನು ತಿಳಿಸಲಾಗಿದೆ. ಸಾವಯವ ಪದಾರ್ಥ ಹಾಕಿ ಮಣ್ಣಿನ ಸಾವಯವ ವಸ್ತು ಹೆಚ್ಚಿಸಿ ಮಣ್ಣಿನ ಫಲವತ್ತತೆ ಹೆಚ್ಚುತ್ತಾ ಹೋದಲ್ಲಿ ರಾಸಾಯನಿಕ ಗೊಬ್ಬರಗಳ ಮತ್ತು ಕೀಟನಾಶಕಗಳ ಬಳಕೆಯೂ ತಂತಾನೇ ಕಡಿಮೆಯಾಗುತ್ತಾ ಹೋಗುತ್ತದೆ. ಆಧುನಿಕ ಕೃಷಿ, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಎಂದು ಭಿನ್ನಾಭಿಪ್ರಾಯ ಕಡಿಮೆ ಮಾಡಿ ಸಾವಯವ ಗೊಬ್ಬರ, ಜೈವಿಕ ಕೀಟ ಮತ್ತು ರೋಗನಾಶಕಗಳ ಬಳಕೆಯನ್ನು ಹೆಚ್ಚಿಸಬೇಕಾಗಿದೆ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳಿ ರೈತ ಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ. ಸೆಗಣಿ ಹಾರಾಡತಾವ ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ ತಿಪ್ಪಗಿನ ಸೆಗಣಿ ತೇಲಾಡಿ ಹೋಗ್ತಾರ ಅಂತಾರ ತೇಲಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಕಟ್ಟತಿರಿ ಹರಕ ಚೀಲ ಹೊಲ ಮುಟ್ಟದಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ ಇದಕ್ಕ ಅಂತಾರ ನಡೆದಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ತಿರಿ ಮನೆ ಕಡೆ ಸರ ಸರ ಬೆರಕಲಿಲ್ಲಂದ್ರ ಮಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂಗ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ